ಆರಂಭದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಆನ್ಲೈನ್ ಮೂಲಕ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು. ಕಳೆದ ಸಾಲಿನಲ್ಲಿ ರೈತ ಬಾಂಧವರಿಗೆ ದೊರೆತಿರುವ ವಿಮೆಯ ವಿವರ, ರೈತ ಉತ್ಪಾದಕ ಕಂಪನಿಗಳ ಮಹತ್ವ, ಜೊತೆಗೆ ಸಾವಯವ ಕೃಷಿಯಿಂದಾಗುವ ರೈತರಿಗೆ ಮಾಹಿತಿಯನ್ನ ಆನ್ಲೈನ್ನಲ್ಲಿ ದೇಶವನ್ನುದ್ದೇಶಿಸಿ ಅವರು ಮಾತುಗಳನ್ನಾಡಿದ್ದು ಹೀಗೆ. ಹಮ್ ಸಬ್ಕೆ ಲಿಯೆ ಬಹುತ್ ಹಿ ಸೌಭಾಗ್ಯ ಕಿ ಬಾತ್ ಹೈ ಕಿ ಆಜಾದಿ ಕೆ 75 ಸಾಲ ಅಮೃತ್ ಮಹೋತ್ಸವ ಕೆ ಅವಸರ ಕೋ ಅಪ್ನೆ ಆಂಖೋ ಸೆ ದೇಖನೆ ಕಾ ಸೆ ಮಹಸೂಸ್ ಕರನೆ ಕಾ ಉಸ್ಮೆ ಸಂಕಲ್ಪ ಲೇನೆ ಕಾ ಯೆ ಸೌಭಾಗ್ಯ ಹಮಾರೆ ಜೀವನ ಮೆ ಹಮೆ ಪ್ರಾಪ್ತ ಹುವಾ ಹೈ. ಹಮ್ ಸಬ್ ಜಾನ್ತೆ ಹೈ ಕಿ 75 ಸಾಲ ಪಹಲೆ ದೇಶ ಗುಲಾಮ ಥಾ. ಹಮಾರೆ ಪೂರ್ವಜೋ ನೆ ಭಾರತ ಮಾತಾ ಕೆ ಪೈರೋ ಮೆ ಪಡಿ ಹುಯಿ ಪ್ರತಂತ್ರತಾ ಕಿ ಬೇಡಿಯೋ ಕೋ ಕಾಟ್ನೆ ಕೆ ಲಿಯೆ ವರ್ಷೋ ತಕ್ ಸ್ವತಂತ್ರತಾ ಆಂದೋಲನ ಚಲಾಯಾ. ಇಸ್ ಸ್ವತಂತ್ರತಾ ಆಂದೋಲನ ಅನೇಕ ಬಲಿದಾನ ಹುಯೆ, ಬಹುತ್ ಸಾರಿ ಜವಾನಿಯಾ ಇಸ್ಕಿ ಬೇದಿ ಪರ್ ಚಡ್ ಗಯಿ ಔರ್ ಬಲಿದಾನ ಕೆ ಪರಿಣಾಮ ಸ್ವರೂಪ ರಾಜ್ಯ ಸರ್ಕಾರೆ ಉನ್ಕೆ ನಾಮೋ ಕೋ ಭಿ ಭೇಜೆ, ಜಿಸ್ಸೆ ಕಿ ಹರ್ ಛೋಟೆ ಕಿಸಾನ್ ಕೋ ಪಾತ್ರ ಕಿಸಾನ್ ಕೋ ಕಿಸಾನ್ ಸಮ್ಮಾನ್ ನಿಧಿ ಕಾ ಲಾಭ ಭಿ ಮಿಲ್ ಸಕೆ. ಲೇಕಿನ್ ಮೈ ಧನ್ಯವಾದ ದೇನಾ ಚಾಹತಾ ಹೂಂ ಕೇಂದ್ರ ಸರ್ಕಾರ ಕಿ ಹಮಾರಿ ಟೀಮ್, ಹಮಾರೆ ಸಚಿವ ಮಹೋದಯ ಔರ್ ರಾಜ್ಯ ಸರ್ಕಾರ ಇನ್ ಸಬ್ ಮೇ ಮಿಲ್ಕರ್ ಜೋ ಪ್ರಯತ್ನ ಕಿಯಾ, ಆಜ್ ಲಗಭಗ 11.5 ಕರೋಡ್ ಕಿಸಾನ್ ಇಸ್ ಯೋಜನಾ ಮೇ ಪಂಜೀಬದ್ಧ ಹೋ ಗಯೆ ಹೈ ಔರ್ ಅಭಿ ತಕ್ 1,82,000 ಕರೋಡ್ ರೂಪಾಯಿ ಸಮ್ಮಾನ ನಿಧಿ ಕಾ ಕಿಸಾನೋ ಕೆ ಖಾತೆ ಮೇ ಜಮಾ ಕಿಯಾ ಗಯಾ. ಜೋ ಕಿಸಾನ್ ಬಚೆ ಹೈ ಉನ್ಕೆ ಲಿಯೆ ಪೈಸಾ ಹೈ, ವೋ ಆನ್ಲೈನ್ ಭಿ ಅಪ್ಲೈ ಕರ್ ಸಕತೆ ಹೈ, CSC ಕೆ ಮಾಧ್ಯಮ ಸೆ ಭಿ ಆ ಸಕತೆ ಹೈ. ಔರ್ ರಾಜ್ಯ ಸರ್ಕಾರ ಕೆ ಅಧಿಕಾರಿ ಥೋಡಾ ಚಿಂತಾ ಕರ್ಕೆ ಅಭಿಯಾನ ಚಲಾ ಕರ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕೆ ಕಾರ್ಯಕ್ರಮ ಮೇ ಐಸಾ ಕೋಯಿ ಆದ್ಮಿ ಅಮೃತ್ ಮಹೋತ್ಸವ ಕೆ ಅವಸರ ಪರ್ ಬಚನಾ ನಹೀ ಚಾಹಿಯೆ ಜೋ ಪಾತ್ರ ಹೈ ಔರ್ ಉಸ್ಕೋ ಸಮ್ಮಾನ್ ನಿಧಿ ನಹೀ ಮಿಲ್ ರಹಿ ಹೈ. ತೋ ಆಜಾದಿ ಕೆ ಅಮೃತ್ ಮಹೋತ್ಸವ ಕೆ ಅವಸರ ಪರ್ ಇಸ್ ಸಂಕಲ್ಪ ಕೋ ಭಿ ಯೇ ನಿಶ್ಚಿತ ರೂಪ ಸೆ ಹಮಾರೆ ಇಸ್ 25 ತಾರೀಖ್ ಸೆ 30 ತಾರೀಖ್ ಕೆ ಬೀಚ್ ಮೇ ಜೋ ಅಭಿಯಾನ ಚಲ್ ರಹಾ ಹೈ, ಇಸ್ ಅಭಿಯಾನ ಮೇ ಇನ್ ಸಬ್ ವಿಷಯೋ ಕೋ ನಿಶ್ಚಿತ ರೂಪ ಸೆ ಮಹತ್ವ ದಿಯಾ ಜಾ ರಹಾ ಹೈ. ಕೃಷಿ ಕ್ಷೇತ್ರ ಮೇ ಕಿಸಾನ್ ಕಿ ಆಮದನಿ ಬಢೆ ಯೇ ಭಾರತ ಸರ್ಕಾರ ಕಿ ಪ್ರಾಥಮಿಕತಾ ಹೈ. ಭಾರತ ಸರ್ಕಾರ ರಾಜ್ಯ ಸರ್ಕಾರೋ ಕೆ ಸಾಥ್ ಮಿಲ್ಕರ್ ಸಂಯುಕ್ತ ರೂಪ ಸೆ ತೀವ್ರ ಗತಿ ಸೆ ಕಾರ್ಯಕ್ರಮೋ ಕಾ ಸಂಚಾಲನ ಕರ್ ರಹಿ ಹೈ. ಹಮಾರೆ ಕೃಷಿ ಕ್ಷೇತ್ರ ಮೇ ಕಾಮ ಕರ್ನೆ ವಾಲೆ ವೈಜ್ಞಾನಿಕ ನಯೆ ನಯೆ ಅನುಸಂಧಾನ ಕರ್ ರಹೆ ಹೈ, ಮೌಸಮ್ ಕೆ ಅನುಸಾರ ಜಲವಾಯು ಕೆ ಅನುಸಾರ ನಯೆ ನಯೆ ಬೀಜೋ ಕೋ ಇಜಾದ ಕರ್ ರಹೆ ಹೈ, ಪ್ಲಾಂಟೇಶನ್ ಕೆ ಕಾಮ ಕೋ ಭಿ ಆಗೆ ಬಢಾಯಾ ಜಾ ರಹಾ ಹೈ ಔರ್ ಕೋಶಿಶ್ ಕಿ ಜಾ ರಹಿ ಹೈ ಕಿ ಜೋ ಖೇತಿ ಔರ್ ಕಿಸಾನಿ ಹಮಾರೆ ದೇಶ ಕಿ ರೀಡ್ ಕಿ ತರಹ ಹೈ, ಇಸ್ ರೀಡ್ ಕೋ ಔರ್ ಮಜಬೂತ್ ಕಿಯಾ ಜಾಯೆ, ಇಸ್ ಬ್ಯಾಕ್ ಬೋನ್ ಕೋ ಔರ್ ತಾಕತ್ ದಿ ಜಾಯೆ. ಯೇ ಬಾತ್ ಹಮ್ ಸಬ್ ಭಲಿ ಭಾಂತಿ ಜಾನ್ತೆ ಹೈ ಕಿ ಹಮಾರೆ ದೇಶ ಮೇ ಕೃಷಿ ಕಿ ಪ್ರಧಾನತಾ ಹೈ. ಅಭಿ ಕೋವಿಡ್ ಕಾ ಸಮಯ ಥಾ, ಉಸ್ ಸಮಯ ಭಿ ಆಪ್ ಸಬ್ನೆ ಅನುಭವ ಕಿಯಾ ಹೋಗಾ ಕಿ ಸರ್ಕಾರ ಕೃಷಿ ಕ್ಷೇತ್ರ ಕೆ ಪ್ರತಿ ಬಹುತ್ ಗಂಭೀರ ಥಿ. ಲಾಕ್ಡೌನ್ ಭಿ ಹುವಾ, ಕೋವಿಡ್ ಭಿ ಆಯಾ, ಸಾರಾ ದೇಶ ಥಮ್ಸಾ ಗಯಾ ಥಾ, ಲೇಕಿನ್ ಕೃಷಿ ಕಾ ಕಾರ್ಯಕ್ರಮ ಚಲ್ತಾ ರಹಾ ಔರ್ ಕಿಸಾನ್ ನೆ ಬಂಪರ್ ಪೈದಾವಾರ ಕಿ, ಬಂಪರ್ ಖರೀದ್ ಹುಯಿ, ಲಾಜಿಸ್ಟಿಕ್ ಉಪಲಬ್ಧ ಕರಾನೆ ಕಾ ಕಾಮ ಹುವಾ ಔರ್ ಕಿಸಾನ್ ನೆ ಉಪಲಬ್ಧ ಸಾಧನೋ ಮೇ ರಹಕರ್ ಆಗಾಮಿ ಫಸಲೆ ಉನ್ಕಿ ಭಿ ತಯಾರಿ ಕಿ, ಜೋ ಗತ ವರ್ಷ ಸೆ ಜ್ಯಾದಾ ಸಾಧನೋ ಮೇ ರಹಕರ್ ಆಗಾಮಿ ಫಸಲೆ ಉನ್ಕಿ ಭಿ ತಯಾರಿ ಕಿ, ಜೋ ಗತ ವರ್ಷ ಸೆ ಜ್ಯಾದಾ ನಿಶ್ಚಿತ ರೂಪ ಸೆ ಹಮಾರೆ ಇಸ್ 25 ತಾರೀಖ್ ಸೆ 30 ತಾರೀಖ್ ಕೆ ಬೀಚ್ ಮೇ ಜೋ ಅಭಿಯಾನ ಚಲ್ ರಹಾ ಹೈ, ಇಸ್ ಅಭಿಯಾನ ಮೇ ಇನ್ ಸಬ್ ವಿಷಯೋ ಕೋ ನಿಶ್ಚಿತ ರೂಪ ಸೆ ಮಹತ್ವ ದಿಯಾ ಜಾ ರಹಾ ಹೈ. ಕೃಷಿ ಕ್ಷೇತ್ರ ಮೇ ಕಿಸಾನ್ ಕಿ ಆಮದನಿ ಬಢೆ ಯೇ ಭಾರತ ಸರ್ಕಾರ ಕಿ ಪ್ರಾಥಮಿಕತಾ ಹೈ. ಭಾರತ ಸರ್ಕಾರ ರಾಜ್ಯ ಸರ್ಕಾರೋ ಕೆ ಸಾಥ್ ಮಿಲ್ಕರ್ ಸಂಯುಕ್ತ ರೂಪ ಸೆ ತೀವ್ರ ಗತಿ ಸೆ ಕಾರ್ಯಕ್ರಮೋ ಕಾ ಸಂಚಾಲನ ಕರ್ ರಹಿ ಹೈ. ಹಮಾರೆ ಕೃಷಿ ಕ್ಷೇತ್ರ ಮೇ ಕಾಮ ಕರ್ನೆ ವಾಲೆ ವೈಜ್ಞಾನಿಕ ನಯೆ ನಯೆ ಅನುಸಂಧಾನ ಕರ್ ರಹೆ ಹೈ, ಮೌಸಮ್ ಕೆ ಅನುಸಾರ ಜಲವಾಯು ಕೆ ಅನುಸಾರ ನಯೆ ನಯೆ ಬೀಜೋ ಕೋ ಇಜಾದ ಕರ್ ರಹೆ ಹೈ, ಪ್ಲಾಂಟೇಶನ್ ಕೆ ಕಾಮ ಕೋ ಭಿ ಆಗೆ ಬಢಾಯಾ ಜಾ ರಹಾ ಹೈ ಔರ್ ಕೋಶಿಶ್ ಕಿ ಜಾ ರಹಿ ಹೈ ಕಿ ಜೋ ಖೇತಿ ಔರ್ ಕಿಸಾನಿ ಹಮಾರೆ ದೇಶ ಕಿ ರೀಡ್ ಕಿ ತರಹ ಹೈ, ಇಸ್ ರೀಡ್ ಕೋ ಔರ್ ಮಜಬೂತ್ ಕಿಯಾ ಜಾಯೆ, ಇಸ್ ಬ್ಯಾಕ್ ಬೋನ್ ಕೋ ಔರ್ ತಾಕತ್ ದಿ ಜಾಯೆ. ಯೇ ಬಾತ್ ಹಮ್ ಸಬ್ ಭಲಿ ಭಾಂತಿ ಜಾನ್ತೆ ಹೈ ಕಿ ಹಮಾರೆ ದೇಶ ಮೇ ಕೃಷಿ ಕಿ ಪ್ರಧಾನತಾ ಹೈ. ಅಭಿ ಕೋವಿಡ್ ಕಾ ಸಮಯ ಥಾ, ಉಸ್ ಸಮಯ ಭಿ ಆಪ್ ಸಬ್ನೆ ಅನುಭವ ಕಿಯಾ ಹೋಗಾ ಕಿ ಸರ್ಕಾರ ಕೃಷಿ ಕ್ಷೇತ್ರ ಕೆ ಪ್ರತಿ ಬಹುತ್ ಗಂಭೀರ ಥಿ. ಲಾಕ್ಡೌನ್ ಭಿ ಹುವಾ, ಕೋವಿಡ್ ಭಿ ಆಯಾ, ಸಾರಾ ದೇಶ ಥಮ್ಸಾ ಗಯಾ ಥಾ, ಲೇಕಿನ್ ಕೃಷಿ ಕಾ ಕಾರ್ಯಕ್ರಮ ಚಲ್ತಾ ರಹಾ और किसान ने बंपर पैदावार की, बंपर खरीद हुई, लॉजिस्टिक उपलब्ध कराने का काम हुआ और किसान ने उपलब्ध साधनों में रहकर आगामी फसलें उनकी भी तैयारी की जो गत वर्ष से ज्यादा साधनों में रहकर आगामी फसलें उनकी भी तैयारी की जो गत वर्ष से ज्यादा अपने उत्पादन की प्रोसेसिंग करें, पैकेजिंग करें, लेबलिंग करें और एक्सपोर्ट करें या देश के बाजार में बेचें, इसका भी फायदा निश्चित रूप से किसानों को एफपीओ कार्यक्रम के माध्यम से मिलने वाला है। अच्छा बाजार मिले, टेक्नोलॉजी का पूरा उपयोग हो, खाद्यान्न उन्होंने बहुत मेहनत करके उगाया और उसी का परिणाम है कि आज हम सब लोग खाद्यान्न की दृष्टि से आत्मनिर्भर ही नहीं सरप्लस है। इसके लिए मैं पंजाब, हरियाणा और बाकी देश भर के सभी किसानों को बहुत बधाई देता हूँ, बहुत शुभकामनाएं देता हूँ कि भारत का किसान सिर्फ क्वांटिटी पैदा नहीं कर रहा, अब उसका ध्यान क्वालिटी पर आ गया है। क्रॉप डाइवर्सिफिकेशन के मामले में, महंगी फसलों की ओर जाने के मामले में किसान अब चर्चा कर रहे हैं, जहां जहां साधन मिल रहा है वहां वो महंगी फसलों की ओर जा रहे हैं और उसी का परिणाम है कि हम खाद्यान्न में तो कीर्तिमान हासिल कर ही रहे हैं लेकिन बागवानी के क्षेत्र में, दूध के क्षेत्र में, पशुपालन के क्षेत्र में, मछली पालन के क्षेत्र में ये हमारा किसान बहुत बेहतर काम कर रहा है। हमको आजादी के अमृत महोत्सव के अवसर पर संकल्प करना चाहिए कि हर चीज में कृषि उत्पादन की दृष्टि से हम दुनिया में नंबर एक होंगे। क्वालिटी जो बढ़ रही है उसी का परिणाम है कि कृषि उत्पादों का निर्यात विगत दिनों 4,00,000 करोड़ रुपए का हुआ है। 4,00,000 करोड़ रुपए के एक्सपोर्ट क्वालिटी पैदा करना, ये मैं समझता हूँ हिंदुस्तान के किसान इसके लिए बहुत ही आजादी के अमृत महोत्सव के इस शुभ अवसर पर आप सब किसान भाइयों और बहनों को आह्वान करना चाहता हूँ कि जो किसान समृद्ध हैं, जो किसान टेक्नोलॉजी से जुड़े हैं, जो किसान योजनाओं का लाभ ले रहे हैं, उससे उनके परिवार में, घर में दिनों दिन तरक्की हो रही है, उनकी आमदनी दोगुनी तो कहने की बात है लेकिन 10-10 गुनी उनकी आमदनी बढ़ रही है, वो किसान भी एक तौर से कृषि के राजदूत बनकर गांव-गांव जाएं, राज्य सरकार की और केंद्र सरकार की मदद करें, आपका मार्गदर्शन और आपका जो प्रयोग है उससे गांव का आम किसान जुड़े, निश्चित रूप से खेती की अर्थव्यवस्था को हम मजबूत बना पाएंगे, किसान को समृद्ध बना पाएंगे और जब देश की आजादी के 100 बरस होंगे तो जीडीपी में कृषि के क्षेत्र का योगदान उल्लेखनीय होगा। इस दिशा में हम सब मिलकर आगे बढ़े, यही प्रार्थना है। बहुत बहुत धन्यवाद। ನಂತರ ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಪ್ರಗತಿ ಮತ್ತು ಅನುಷ್ಠಾನ, ರೈತರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ದೇವಿಕಾ ಆರ್ ಅವರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನೆರವೇರಿದಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. ಈ ದಿನ ನಾವು ಫಸಲ್ ಬಿಮಾ ಪಾಠಶಾಲಾ ಅಂತ ಒಂದು ಕಿಸಾನ್ ಭಾಗಿದಾರಿ ಪ್ರಾಥಮಿಕ ಹಮಾರಿ ಅಂತ ಒಂದು ಪ್ರೋಗ್ರಾಮನ್ನ 24ನೇ ತಾರೀಕಿಂದ, ಅಂದ್ರೆ ನಮ್ಮ ಭಾರತ ದೇಶದಲ್ಲೇನೆ 70% ಅಷ್ಟು ಕೃಷಿ ಅವಲಂಬಿತ ಇರೋದ್ರಿಂದ ಮತ್ತೆ ಎಲ್ಲ ರೈತರೇ ಆಗಿರೋದ್ರಿಂದ ಅಂಥವರಿಗೆ ನಾವು ಏನು ನಮ್ಮ ಕೃಷಿ ಇಲಾಖೆಯಿಂದ ಸೌಲಭ್ಯಗಳನ್ನ ಕೊಡಬಹುದು ಅಂತ ಹೇಳಿ, ಯಾವ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಇವೆ ಅಂತ ಹೇಳ್ಬಿಟ್ಟು, ಮೊದಲನೇದಾಗಿ ಸಂಡೆ 24ರಿಂದ ಪ್ರಾರಂಭ ಆಯಿತು ಇದು ಪ್ರೋಗ್ರಾಮ್ ಅಭಿಯಾನ. ಅದರಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್, ತಮಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಯಾರು ಪಿಎಂ ಕಿಸಾನ್ ಅಲ್ಲಿ ವರ್ಷಕ್ಕೆ 6,000 ಕೇಂದ್ರ ಸರ್ಕಾರದಿಂದ ಅಪ್ನೇ ಉತ್ಪಾದನ್ ಕಿ ಪ್ರೊಸೆಸಿಂಗ್ ಕರೆ, ಪ್ಯಾಕೇಜಿಂಗ್ ಕರೆ, ಲೇಬಲಿಂಗ್ ಕರೆ ಆರ್ ಎಕ್ಸ್ಪೋರ್ಟ್ ಕರೆ या देश के बाजार में बेचें, इसका भी फायदा निश्चित रूप से किसानों को एफपीओ कार्यक्रम के माध्यम से मिलने वाला है। अच्छा बाजार मिले, टेक्नोलॉजी का पूरा उपयोग हो, ಅಂದ್ರೆ ಯಾರಿಗೆ ಆಲ್ರೆಡಿ ಕೃಷಿ ಸಾಲ ತಗೊಂಡಿಲ್ಲ, ಕ್ರಾಪ್ ಲೋನ್ ತಗೊಂಡಿಲ್ಲ ಅಂತವರಿಗೆ 3,00,000 ಕೃಷಿ ಸಾಲನ ಕೊಡ್ತಾರೆ. ಅಂತವ್ರನ್ನ ಎನ್ರೋಲ್ಮೆಂಟ್ ಪ್ರಾರಂಭ ಆಗಿದೆ, ಇದು 1ನೇ ತಾರೀಕುವರೆಗೂ ನಡೆಯುತ್ತೆ. ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಇದನ್ನ ಮಾಡ್ತಿದ್ದಾರೆ. ತಮ್ಮ ಗ್ರಾಮ ಪಂಚಾಯತಿ PDO ಆಗ್ಲಿ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರ ಅಗ್ರಿಕಲ್ಚರ್ ಆಫೀಸರ್ನಾಗ್ಲಿ ನೀವು ಮೀಟ್ ಮಾಡಿದ್ರೆ ಗೊತ್ತಾಗುತ್ತೆ, ಪಿಎಂ ಕಿಸಾನ್ದು ನಮ್ಮಲ್ಲಿ ಲಿಸ್ಟ್ ಇದೆ, ಯಾರ್ಯಾರು ಪಿಎಂ ಕಿಸಾನ್ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲಾನು ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ನೀಡಬೇಕು ಅಂತ ಹೇಳಿ. ನಿನ್ನೆ ನಾವು ನಮ್ಮ ಕೆವಿಕೆಯಲ್ಲಿ ಕಿಸಾನ್ ಮೇಳನ ಮಾಡಿದ್ವಿ. ಅಂದ್ರೆ ರೈತರಿಗೆ ನಮ್ಮ ಇಲಾಖೆ ಯೋಜನೆಗಳನ್ನ, ಏನ್ ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರದ ಯೋಜನೆಗಳಿವೆ, ಅವುಗಳನ್ನ ನಮ್ಮ ರೈತರಿಗೆ ತಿಳಿಸುವಂತ ಕಾರ್ಯಕ್ರಮ, ಪ್ಲಸ್ ನಮ್ಮಲ್ಲಿ ಕೃಷಿ ಪ್ರಶಸ್ತಿ ಅಂತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದನೂ ಕೊಡ್ತಾರೆ, ಮತ್ತೆ ನಮ್ಮ ಇಲಾಖೆಯಿಂದನೂ ಸಹ ನಾವು ಆತ್ಮ ಯೋಜನೆಯಲ್ಲಿ ಕೊಡ್ತೀವಿ. ಬೆಳೆ ಸ್ಪರ್ಧೆಯಲ್ಲಿ ರೈತರಿಗೆ ಪ್ರಶಸ್ತಿಯನ್ನ ಕೊಡ್ತೇವೆ, ಇಂಥವೆಲ್ಲ ಪ್ರೋಗ್ರಾಮ್ಗಳಿವೆ. ಸೊ ಅದಕ್ಕೋಸ್ಕರ ಆ ಯೋಜನೆಯನ್ನು ನೀವು ಸದ್ಬಳಕೆ ಮಾಡ್ಕೋಬೇಕು, ಎಫ್ ಪಿ ಒಗಳನ್ನ ಮಾಡ್ತಿದ್ದಾರೆ ಅಂತ. ಅಂದ್ರೆ ಒಂದು ಹೋಬಳಿಯಲ್ಲಿ ಮೇಜರ್ ಕ್ರಾಪ್ ಏನಿರುತ್ತೆ, ಈಗ ಭತ್ತ ಇರುತ್ತೆ, ಭತ್ತನ ಬೆಳೆಯುವಂತ ರೈತರನ್ನೇ ಒಂದು ಎಫ್ ಪಿ ಒ ಅಂದ್ರೆ ರೈತ ಉತ್ಪಾದಕ ಸಂಸ್ಥೆ ಅಂತೇಳಿ. ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ನಬಾರ್ಡ್ ಅವರು ಸಹ ಮಾಡಿದ್ದಾರೆ ಎಫ್ ಪಿ ಒಗಳನ್ನ, ಮತ್ತೆ ನಮ್ಮ ಇಲಾಖೆಯಿಂದನೂ ಸಹ ಎಫ್ ಪಿ ಒಗಳ ಫಾರ್ಮೇಷನ್ ಪ್ರತಿ ವರ್ಷ ಆಗ್ತಿದೆ. ಕಳೆದ ವರ್ಷ ನಾವು 9 ಎಫ್ ಪಿ ಒಗಳನ್ನ ಫಾರ್ಮೇಷನ್ ಮಾಡಿದ್ದೀವಿ. ನೀವು ಸಹ ನಿಮ್ಮ ರೈತರುಗಳನ್ನ ಒಂದು ಅದು ಕಂಪನಿ ಸಹ ಆಕ್ಟಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂತ ಎಫ್ ಪಿ ಒಗಳಿಗೆ ಈಗ ಅವ್ರು ಹೇಳಿದ್ರು ಎಂ ಎಸ್ ಪಿ, ಇಲ್ಲಿವರೆಗೆ ಏನಿತ್ತು ಪ್ರೊಡಕ್ಷನ್ ಆಸ್ಪೆಕ್ಟ್ ಇತ್ತು, ಅಂದ್ರೆ ಉತ್ಪಾದನೆ ಮೇಲೆ ಹೆಚ್ಚು ಗಮನ ಕೊಡ್ತಿದ್ವಿ. ಬಟ್ ಇನ್ನು ಮುಂದೆ ಏನು ಉತ್ಪಾದನೆ ಮಾಡಿದೀವಿ ಅದರ ಕ್ವಾಲಿಟಿ ಅದು ಹೆಚ್ಚಿಗೆ ಇಂಪಾರ್ಟೆನ್ಸ್ ಆಗುತ್ತೆ ಅನ್ನೋದು. ಉತ್ಪಾದನೆ ಎಲ್ಲ ಕಲ್ತು ಬಿಟ್ಟಿದ್ದೀರಿ ಈಗ ಆಲ್ರೆಡಿ ನಮ್ಮ ಸ್ಟೇಟ್ ಲೆವೆಲ್ ಆವರೇಜ್ ಇಲ್ಲಿ ನೋಡಿದ್ರೆ ನಮ್ಮ ರಾಯಚೂರು ಆಗಲಿ ಯಾದಗಿರಿ ಆಗಲಿ ಭತ್ತದಲ್ಲಿ ತುಂಬ ಜಾಸ್ತಿ ಬೆಳೀತಿದ್ದಾರೆ. ಅದೇ ತಕ್ಕ ಹಾಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಒಳ್ಳೆ ಕ್ವಾಲಿಟಿ ಬೆಳೆದ್ರೆ ನೀವು ಎಕ್ಸ್ಪೋರ್ಟ್ ಸಹ ಮಾಡಬಹುದು ಅಂತ. ಈವನ್ ನಿಮ್ಮ ಎಫ್ ಪಿ ಒಗಳಿಂದನೇ ಎಕ್ಸ್ಪೋರ್ಟ್ ಮಾಡಬಹುದು. ನಿಮ್ಮ ರೈತರು ಏನು 1,500 ಜನ ರೈತರನ್ನ ಅದರಲ್ಲಿ ರಿಜಿಸ್ಟರ್ ಮಾಡಬೇಕು, ಅಂದ್ರೆ ಶೇರ್ ಹೋಲ್ಡರ್ಸ್ ಆಗಿರ್ಬೇಕು. ನೀವು ಎಷ್ಟು ಶೇರ್ ಕಲೆಕ್ಟ್ ಮಾಡ್ತೀರಿ ಅದಕ್ಕೆ ಇಲಾಖೆಯಿಂದ ಅಂದ್ರೆ ಸರ್ಕಾರದಿಂದ ನಿಮಗೆ ಎಫ್ ಪಿ ಒ ಸೆಂಥನಿಂಗ್ ಕೊಡ್ತಾರೆ. ಸೊ ನೀವು ಒಂದು ಎಫ್ ಪಿ ಒ ಫಾರ್ಮೇಷನ್ ಅನ್ನ ಮಾಡ್ಕೋಬೇಕು. ಆಕ್ಚುಲಿ ನಮ್ಮ ಜಿಲ್ಲೆಯಲ್ಲಿ ನಾವು 9 ಮಾಡಿದೀವಿ, ಪ್ಲಸ್ ನಬಾರ್ಡ್ ಅವ್ರು ಒಂದು 25 ಮಾಡಿದ್ದಾರೆ. ಟೋಟಲಿ ಒಂದು 30-35 ಎಫ್ ಪಿ ಒಗಳು ಈಗ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಅಂದ್ರೆ ಬೇಸ್ಡ್ ಆನ್ ದಿ ಕ್ರಾಪ್ ಮೇಲೆ, ಈಗ ಭತ್ತದಲ್ಲಾಗಿರ್ಬೋದು ಜೋಳದಲ್ಲಾಗಿರ್ಬೋದು, ಕಾಟನ್ ಅಲ್ಲಿ ಮಾಡಿಲ್ಲ, ಅದು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿ. ಬೆಲೆನೂ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಹತ್ತಿಗೆ. ಅದಕ್ಕೋಸ್ಕರ ಇನ್ನು ಏನೇ ಪಲ್ಸಸ್ ಅಂದ್ರೆ ಈಗ ಎಣ್ಣೆಕಾಳು ಬೀಜ ಆಗಿರ್ಬೋದು ಅಥವಾ ಬೇಳೆಕಾಳುಗಳು ಅಂತವುಗಳನ್ನು ಸಹ ನಾವು ಎಫ್ ಪಿ ಒಗಳನ್ನ ಫಾರ್ಮೇಷನ್ ಮಾಡಿದೀವಿ. ನೀವು ಸಹ ನಿಮ್ಮ ಹೋಬಳಿ ಮಟ್ಟದಲ್ಲಿ ಒಂದು ಎಫ್ ಪಿ ಒನ್ನ ಫಾರ್ಮೇಷನ್ ಮಾಡ್ಕೊಳ್ಳಿ. ಅದರಿಂದ ಎಲ್ಲಾ ಸೌಲಭ್ಯಗಳು ಇಲಾಖೆದು ತಮಗೂ ಎಫ್ ಪಿ ಒ ಮೂಲಕ ದೊರೆಯುತ್ತೆ. ಸೊ ಅದನ್ನ ಅವರು ಏನ್ ನೀವು ಉತ್ಪಾದನೆ ಮಾಡಿದ್ರೆ ಅದನ್ನ ಲಿಂಕ್ ಮಾಡ್ತಾರೆ, ಮಾರ್ಕೆಟ್ ಲಿಂಕ್ ಮಾಡೋದಕ್ಕೋಸ್ಕರ. ಅಲ್ಲಿ ನಮ್ಮಲ್ಲಿ ODOP ಅಂತಿದೆ, ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಒಂದು ಪ್ರಾಡಕ್ಟ್ ಅಂತ. ನಮ್ಮ ಜಿಲ್ಲೆಗೆ ಸೆಲೆಕ್ಷನ್ ಆಗಿರೋದು ಚಿಲ್ಲಿ ಅಂದ್ರೆ ಕೆಂಪು ಮೆಣಸಿನಕಾಯಿ ಇಲ್ಲಿ ಆಗಿದೆ. ಅಂದ್ರೆ ಈಗ 2 ಕೋಟಿ ವರೆಗೂ ನೀವೇನಾದ್ರೂ ಅಗ್ರಿ ಬಿಸ್ನೆಸ್ ಮಾಡ್ತೀರಿ ಅಂದ್ರೆ ಅಗ್ರಿಕಲ್ಚರ್ ಆಗಿ ಉಳಿದಿಲ್ಲ, ಈಗ ಅಗ್ರಿ ಬಿಸ್ನೆಸ್ ಆಗ್ಬಿಟ್ಟಿದೆ. ಬಿಸ್ನೆಸ್ ಅಂದ್ರೆ ಏನು, ನೀವು ಬೆಳಿತಿದ್ರಿ ಅದನ್ನ ಮಾರ್ಕೆಟಿಂಗ್ ಮಾಡೋದಿದೆ ಇಂಪಾರ್ಟೆಂಟ್ ಅಂತ. ಅವಾಗ ಕ್ವಾಲಿಟಿ ಕೇಳ್ತಾರೆ, ನೀವು ಮಾರ್ಕೆಟಿಂಗ್ ಮಾಡುವಾಗ ನೀವು ಕ್ವಾಲಿಟಿ ಬೆಳೆದಿದ್ದೀರಾ ಏನು ಎತ್ತ ಅಂತೇಳಿ. ಸೊ ಅದಕ್ಕೋಸ್ಕರ ಸೊ MSPಯಲ್ಲೂ ಸಹ ಭತ್ತ, ಈ ಸಾರಿ ಅಂತೂ ನಮ್ಮ ಜಿಲ್ಲೆಯಲ್ಲಿ 7 ಲಕ್ಷ ಕ್ವಿಂಟಾಲ್ ಅಷ್ಟು ಜವಾರ್ ಖರೀದಿ ಆಗಿದೆ MSPಯಲ್ಲಿ. ಅಂದ್ರೆ ಒಳ್ಳೆ ಪ್ರೈಸ್ ಸಿಕ್ತು ಅಂತ, ತುಂಬಾನೇ ಎಲ್ಲಾ ರೈತರಿಗೂ ಇದರಿಂದ ಪ್ರಯೋಜನ ಆಗಿದೆ MSPಯಿಂದ. ಭತ್ತದಲ್ಲೂ ಸಹ MSP ಸೆಂಟರ್ಸ್ ಇತ್ತು, ಬಟ್ ರೈತರು ಯಾರು ಹೊರಗಿಂದ ಮಾರ್ಕೆಟ್ ರೇಟ್ಗೂ ಇಲ್ಲಿಗೂ ಆಲ್ಮೋಸ್ಟ್ ಕಡಿಮೆ ಇದೆ ಅಂತ ಹೇಳಿ ಹೊರಗಡೆನೆ ಮಾರ್ಕೊಂಡಿದ್ದಾರೆ. ಇವೆಲ್ಲ ಆಗಬೇಕು ಅಂದ್ರೂ ನಮ್ಮಲ್ಲಿ ಹವಾಮಾನ ವೈಪರೀತ್ಯ ಕಂಡು ಬರುತ್ತೆ ಯಾವಾಗ್ಲೂ. ಅಂದ್ರೆ 2018-19 ನಮ್ಮಲ್ಲಿ ಬರ ಬಂದಿತ್ತು, ಅದೇ 2019-20-21 ತುಂಬಾ ಮಳೆ ಆಯ್ತು. ಅಂದ್ರೆ ಏನು, ನಿಮ್ಮ ಕ್ರಾಪ್ ಹಾರ್ವೆಸ್ಟ್ ಆಗುವ ಮಳೆ ಆಗುತ್ತೆ, ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆನೂ ಸಿಗಲ್ಲ, ಅದು ಕ್ವಾಲಿಟಿನೂ ಹೋಯ್ತು, ಈ ಪ್ರಾಬ್ಲಮ್ ಆಗುತ್ತೆ. ಏನ್ ಹೇಳುದು, ಫಸಲ್ ಬಿಮಾ ಯೋಜನೆನ ಇಲ್ಲಿ ತುಂಬಾನೇ ಕಡಿಮೆ ಅಂತ ಹೇಳಿದಾರೆ. ಸೊ ಅದಕ್ಕೋಸ್ಕರ ನಾವು ಈಗ ಪಬ್ಲಿಸಿಟಿ ಕೊಟ್ರೆ ಅಟ್ಲೀಸ್ಟ್ ಈ ವರ್ಷ ಮುಂಗಾರು ಏನ್ ಪ್ರಾರಂಭ ಆಗುತ್ತೆ ಅಲ್ಲಿ ಭತ್ತಾನೆ ಬೆಳೆಯೋದ್ರಿಂದ ನಮ್ಮಲ್ಲಿ 14 ವರ್ಗೂನು ನಿಮಗೆ ಎನ್ರೋಲ್ಮೆಂಟ್ ಗೆ ಟೈಮ್ ಇರುತ್ತೆ. ನೀವು ಏನು ಭತ್ತನ ನಾಟಿ ಮಾಡ್ತಿರೋ ಇಲ್ಲ ಅಂದ್ರೆ DSR ಮೆಥಡ್ ಅಲ್ಲಿ ಬೆಳಿತಿರೋ, ನೀವು ನಾಟಿ ಮಾಡಿದ ಇಷ್ಟು ದಿನಕ್ಕೆ ಇಲ್ಲ ಅಂದ್ರೆ ನಮ್ಮ ಎನ್ರೋಲ್ಮೆಂಟ್ ಡೇಟ್ ಕಟ್ ಆಫ್ ಡೇಟ್ ಗೆ ನೀವು ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ, ಪ್ಲಸ್ ನಿಮ್ಮಲ್ಲೇ ಬ್ಯಾಂಕ್ ಇದೆ, ಬ್ಯಾಂಕ್ ಅಲ್ಲೂ ಸಹ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ಬಹುದು. ಹೆಚ್ಚಿನ ರೈತರು ಈ ಫಸಲ್ ಬಿಮಾ ಯೋಜನೆ ಪ್ರಯೋಜನ ಪಡ್ಕೋಬೇಕು, ಅದರಿಂದಾನೇ ಇದನ್ನ ಇಡೀ ರಾಷ್ಟ್ರದಲ್ಲೇನೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪ್ರಚಾರ ಮಾಡಬೇಕು. ಜಾಸ್ತಿ ಹೆಚ್ಚು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಯಾವ್ಯಾವ ಕ್ರಾಪ್ಗೆ ಎಷ್ಟೆಷ್ಟು ಅಮೌಂಟ್ ನ ನಾವು ಕಟ್ಟಬೇಕಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ 98% ಗೌರ್ಮೆಂಟ್ ಕಟ್ಟತ್ತೆ, ಇನ್ನ 2% ನೀವು ಒಂದು ಅಷ್ಟೇ ನೀವು ಕಟ್ಟಬೇಕು ನಿಮ್ದು ಸೋಯಿಂಗ್ ಮಾಡಿದ ತಕ್ಷಣನೇ. ನಮ್ಮಲ್ಲಿ ಪ್ರತಿ ವರ್ಷನೂ ಮುಂಗಾರು ಮತ್ತೆ ಹಿಂಗಾರು ಎರಡೂ ಕ್ರಾಪ್ ಸರ್ವೆ ಆಗ್ತಿದೆ. ನಿಮ್ಮ ಕ್ರಾಪ್ ಸರ್ವೆನ ನೀವೇ ಮಾಡ್ಕೋಬೇಕನ್ನೋದಿದೆ. ರೈತರು ಆ್ಯಪ್ನೇ ಬಿಡುಗಡೆ ಮಾಡ್ತೀವಿ ಫಸ್ಟ್ಗೆ. ನೀವೇ ರೈತರು ಹೋಗಿ ನಿಮ್ಮ ಹೊಲದಲ್ಲಿ ನಿಂತು ನಾವು ಇಂಥದ್ ಬೆಳೆ ಬೆಳೆದಿದ್ದೀವಿ ಅಂತ ಆ್ಯಪ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಆಕ್ಚುಲಿ ನಾವು PR ಗಳನ್ನ ನೇಮಿಸ್ತೀವಿ. ನೀವು ಮಾಡ್ಕೊಳ್ದೇ ಇರುವಾಗ ನಮ್ಮ PR ಬಂದು ಕ್ರಾಪ್ ಸರ್ವೆ ಮಾಡ್ಕೊಡ್ತಾರೆ. ಸೊ ಇದು ನಿಮಗೆ ವ್ಯಾಲಿಡ್ ಆಗತ್ತೆ. ಅಂದ್ರೆ ನಾವಿಂಥ ಕ್ರಾಪೇ ಬೆಳೆದಿದ್ದೀವಿ ಅಂತ ಕ್ರಾಪ್ ಸರ್ವೆಲ್ ರಿಜಿಸ್ಟರ್ ಆಯ್ತು ಅಂದ್ರೆ ನಿಮಗೆ ಬೇರೆ ಯಾವುದೇ ಇದನ್ನ ತಂದ್ಕೊಡೋದು ಬೇಕಾಗಿಲ್ಲ. ನಮ್ಮ ಕ್ರಾಪು ಇದೇನೆ ಅಂತ ಹೇಳಿ ಅಲ್ಲಿ ಕೊಟ್ರೆ ಅದು ವ್ಯಾಲಿಡ್ ಆಗತ್ತೆ. ಕೆಲವೊಂದು ಜನ ಕೇಳಿದ್ರೆ ಭತ್ತ ಅಂತ ಬಂದ್ಬಿಟ್ಟಿರುತ್ತೆ, ನಾವೇನು ಮಾಡಕ್ ಆಗೋದಿಲ್ಲ, ನಾವು ಬೇರೆ ಬೇರೆ ಬೆಳೆ ಬೆಳಿತೀವಿ, ಅವಾಗ ಇನ್ಶೂರೆನ್ಸ್ ಮಾಡಿದ್ರೆ ಹೇಗೆ ಅಂತ. ಸೊ ಅದಕ್ಕೋಸ್ಕರ ನೀವೇ 5 ಎಕರೆ ಇರುತ್ತೆ, ಕೆಲವರು 2 ಎಕರೆ ಭತ್ತ ಬೆಳೆದಿರ್ತಾರೆ, 1 ಎಕರೆ ಸನ್ಫ್ಲವರ್ ಬೆಳಿತಾರೆ, 1 ಎಕರೆ ಮತ್ತೊಂದು ಕ್ರಾಪ್ ಏನೋ ಬೆಳೆದಿರ್ತಾರೆ. ಅಂತವನ್ನ ನೀವೇನೆ 5 ಎಕರೆದು ಫೋಟೋ ತೆಕ್ಕೊಂಡು 2 ಎಕರೆ ನಾನು ಇಂಥ ಬೆಳೆ ಬೆಳೆದಿದ್ದೀನಿ ಅಂತ ಅಪ್ಲೋಡ್ ಮಾಡ್ಬೋದು. ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಸಹ ಇರ್ತಾರೆ, ನಿಮಗೆ ಯಾವುದೇ ವಿಷಯದಲ್ಲಿ ಅಂಥದ್ರಲ್ಲಿ ನಿಮಗೆ ಹೆಲ್ಪ್ ಬೇಕಂದ್ರೂ ಅವರು ನಿಮಗೆ ಸಹಾಯ ಮಾಡ್ತಾರೆ. ಫಸಲ್ ಬಿಮಾ ಯೋಜನೆ ಯಾವ್ಯಾವ ಕ್ರಾಪು ಎಷ್ಟೆಷ್ಟು ದಿನದಲ್ಲಿ ಯಾವ ಅಮೌಂಟ್ ಕಟ್ಟಬೇಕು ಅಂತ ಇನ್ನೂ ನಮಗೆ ಅದರದ್ದು ಗೈಡ್ಲೈನ್ಸ್ಗಳು ಬಂದಿಲ್ಲ ಈ ವರ್ಷದ್ದು. ಇನ್ನು 1 ತಿಂಗಳಾದ್ಮೇಲೆ ಮೋಸ್ಟ್ಲಿ ಬರುತ್ತೆ ಅದು. ಸ್ಟೇಟ್ ಲೆವೆಲಲ್ಲಿ ನಮಗೆ ಯಾವ್ಯಾವ ಕ್ರಾಪು ಯಾವ್ಯಾವ ಹೋಬಳಿಯಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು ಅಂತ ಹೇಳಿ 3-4 ವರ್ಷದಿಂದ ಏನು ಫಸಲ್ ಬಿಮಾ ಯೋಜನೆ ಎನ್ರೋಲ್ಮೆಂಟ್ ಮಾಡ್ಕೊಂಡ್ರದ್ದು ಮ್ಯಾಕ್ಸಿಮಮ್ ನಮ್ಮ ಜಿಲ್ಲೆಗೆ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ನಮ್ಮ ಇವರು ಹೇಳ್ತಾರೆ. ನಿಮಗೆ ಯಾವುದೇ ರೀತಿಯಾದ ಸಹಾಯ ಅಥವಾ ಸೌಲಭ್ಯ ನಮ್ಮ ಇಲಾಖೆಯಿಂದ ಬೇಕು ಅಂದ್ರೂ ತಮಗೆ ಖಂಡಿತ ದೊರೆಯುತ್ತೆ. ತಾವು ಸಹ ಇಲಾಖೆ ಸೌಲಭ್ಯಗಳನ್ನು ಪಡೆಯಿ, ರೈತ ಸಂಪರ್ಕ ಕೇಂದ್ರನ ಸಂಪರ್ಕಿಸಿ, ಮತ್ತಿಲ್ಲಾಂದ್ರೆ ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನು ಸಂಪರ್ಕಿಸಿ. ಯಾಕೆ ಅಂದ್ರೆ ಯಾವುದು ಯೋಜನೆಗಳ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಅಂದ್ರೆ ಗೊತ್ತೇ ಇರೋದಿಲ್ಲ. ನಾವು ಹೇಳ್ತೀವಿ ಅದು ಹೌದಾ ಇಂಥದ್ದು ಇದೆಯಾ ಅನ್ನಂಗಾಗತ್ತೆ. ಈ ಒಂದು ಸಭೆಗಳಲ್ಲಿ ಮಾತ್ರ ನಾವು 100 ಜನ ಕೂತ್ಕೊಂಡಿರ್ಬೋದು ಅಷ್ಟೇ. ಸೊ ನೀವು ನಿಮ್ಮ ಪಕ್ಕದವರಿಗೆ ಈ ವಿಷಯ ಮಾಹಿತಿಯನ್ನ ಕೊಡ್ರಿ. ಆಮೇಲಿಂದ ಏನ್ ಇಲಾಖೆ ಸೌಲಭ್ಯಗಳು ಬರ್ತಿದೆ ಅದನ್ನ ಹೆಚ್ಚಿನ ರೀತಿಯಲ್ಲಿ ಪಡೆದುಕೊಳ್ಳಿ ಅಂತ ಹೇಳ್ತಾ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಬೆಳೆ ವಿಮಾ ಯೋಜನೆಯ ಅಧಿಕಾರಿಗಳಾದ ಅನಿಲ್ ಜಾಧವ್ ಅವರುಗಳು ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆ, ದೊರೆಯುವಂತಹ ಒಂದು ಪ್ರಯೋಜನಗಳು ಮತ್ತೆ ರೈತ ಬಾಂಧವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಸವಿಸ್ತಾರವಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನ ನೀಡಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ 2016 ಮೇ ನರೇಂದ್ರ ಮೋದಿ ನೇ ಲಾಂಚ್ ಕಿಯಾ ಥಾ, ಠೀಕ್ ಹೈ, 2016 ಮೇ ಫೆಬ್ರವರಿ ಮಂತ್ ಮೇ ಯೇ ಕಿಯಾ ಥಾ, ಜೋ ಲಾಗೂ ಹುವಾ ಥಾ ಜೂನ್ ಮಂತ್ ಸೇ ಫಾರ್ಮರ್ ನೇ ಎನ್ರೋಲ್ಮೆಂಟ್ ಕರ್ನಾ ಸ್ಟಾರ್ಟ್ ಕಿಯಾ ಥಾ. ಸಬ್ಸೆ ಜ್ಯಾದಾ ಕರ್ನಾಟಕ ಮೇ ಭಿ ಪಹಲೇ ಹೋತಾ ಥಾ, ಅಲಗ್ ಹೈ, ಆಪ್ಕೆ ಬಂಗಾಲ್ ಸೈಡ್ ಮೇ ಅಲಗ್ ಹೈ, ಸಬ್ ಜಗಹ ಪೇ ಅಲಗ್ ಅಲಗ್ ಹೋತಾ ಹೈ. ಕ್ಯೂ ಕರ್ನಾ ಚಾಹಿಯೆ, ಹಮೇ ಕ್ಯೂ ಲೇನಾ ಚಾಹಿಯೆ, ಉಸ್ಕೆ ಬಾರೇ ಮೇ ಹಮೇ ಪತಾ ನಹೀ ಹೈ, ಆಪ್ ಲೋಗೋ ಕೋ ಕಿಸಿ ಕೋ ಪತಾ ನಹೀ ಹೈ. ಇಸ್ಮೇ ನಾ ಚಾರ್ ಪಾರ್ಟ್ ರಹತಾ ಹೈ, ಚಾರ್ ಲಾಸೆಸ್ ಸ್ಟೇಜ್ ರಹತಾ ಹೈ, ಠೀಕ್ ಹೈ. ಜಬ್ ಆಪ್ ದಾನ್ ಡಾಲ್ತೆ ಹೋ ಉಸ್ ಟೈಮ್ ಪೇ ಅಗರ್ ಬಾರಿಶ್ ನಹೀ ಆತಾ ಹೈ, ಪಾನಿ ಕ್ಯಾನಲ್ ಸೇ ನಹೀ ಆತಾ ಹೈ, ತೋ ಉಸ್ಕೆ ಲಿಯೆ ನಾ ಆಪ್ ಲೋಗೋ ಕೋ ಎನ್ರೋಲ್ ಹೋನಾ ಪಡ್ತಾ ಹೈ. ಪಹಲೇ 25% ತಕ್ ಆಪ್ಕೋ ಕ್ಲೇಮ್ ಮಿಲ್ನೆ ಕಾ ಚಾನ್ಸ್ ರಹತಾ ಹೈ. ಅಗರ್ ಪಾನಿ ಟೈಮ್ ಪೇ ನಹೀ ಮಿಲಾ, ಅಗರ್ ಕ್ರಾಪ್ ಗ್ರೋತ್ ನಹೀ ಹೋತಾ ಹೈ, ಉಸ್ ಟೈಮ್ ಪೇ ಆಪ್ಕೋ 25% ಸಮ್ ಇನ್ಶೋರ್ಸ್ ಸಾ ಕ್ಲೇಮ್ ಮಿಲ್ನೆ ಕಾ ಚಾನ್ಸ್ ರಹತಾ ಹೈ. ವೋ ನೋಟಿಫಿಕೇಶನ್ ದೇತೆ ಹೈ ಕಮಿಷನರ್ ಆಫೀಸ್ ಸೇ ಆಯೇಗಾ, ಜೋ ಅಗ್ರಿಕಲ್ಚರ್ ಆಫೀಸ್ ಯೂನಿವರ್ಸಿಟಿ ಮೇ ಜಾತಾ ಹೈ. ಸಬ್ ಸೈಂಟಿಸ್ಟ್ ಆಕೆ ಯಹಾಂ ಪೇ ಕ್ಯೂ ಡ್ಯಾಮೇಜ್ ಹುವಾ ಹೈ ಕ್ಯಾ ಹೈ ಕರ್ಕೆ ವೋ ಲೋಗ್ ರಿಪೋರ್ಟ್ ಬನಾ ಕೆ ದೇತೆ ಹೈ ಉಪರ್, ತಭಿ ಜಾಕೆ ಆಪ್ ಲೋಗೋ ಕೋ 25% ಕ್ಲೇಮ್ ಮಿಲೇಗಾ, ಉಸಿ ಟೈಮ್ ಪೇ ಮಿಲೇಗಾ, ಅದರ್ವೈಸ್ ನಹೀ ಹೈ, ಠೀಕ್ ಹೈ. ಔರ್ ದೂಸರಾ ಸ್ಟೇಜ್ ಯೇ ರಹತಾ ಹೈ, 2019 ಮೇ ಫ್ಲಡ್ ಆಯಾ ರಾಯಚೂರ್ ಮೇ, ಫ್ಲಡ್ ಆಯಾ ಥಾ 2019 ಆಗಸ್ಟ್ ಮಂತ್ ಮೇ, ಉಸ್ ಟೈಮ್ ಪೇ ಜಬ್ ಫ್ಲಡ್ ಆಯಾ ಥಾ ನಾ ಪೂರಾ ಬಹುತ್ ಡ್ಯಾಮೇಜ್ ಹುವಾ ಥಾ ಕ್ರಾಪ್, ಪೂರಾ ಸೋಯಿಂಗ್ ಕರ್ನಾ ಪಡಾ ಸಬ್ಕೋ. ಅಗರ್ ಉಸ್ ಟೈಮ್ ಪೇ ಆಪ್ ಲೋಗ್ ಅಗರ್ ಕ್ಲೇಮ್ ಇನ್ಶೂರೆನ್ಸ್ ಕರ್ತೇ ತೋ ಆಪ್ಕೋ ನಾ ಕ್ಲೇಮ್ ತೋ ಮಿಲ್ತಾ ಹೀ ಥಾ, ಜಿತ್ನಾ ಡ್ಯಾಮೇಜ್ ಹುವಾ ಥಾ ನಾ ಉಸ್ಕೆ ಹಿಸಾಬ್ ಸೇ ಸರ್ವೆ ಕರ್ಕೆ ಆಪ್ ಸಬ್ಕೋ ಕ್ಲೇಮ್ ಮಿಲ್ತಾ ಥಾ, ಜಿನ್ಹೋನೆ ಭಿ ಇನ್ಶೂರೆನ್ಸ್ ಕರ್ವಾಯಾ ತೋ. ವೋ ಏಕ್ ಹೋಗ್ಯಾ ಉಸ್ಕೋ ಬೋಲ್ತಾ ಹೈ ಮಿಡ್ ಟರ್ಮ್ ಅಡ್ವರ್ಸಿಟಿ ಕರ್ಕೆ ಬೋಲ್ತಾ ಹೈ, ವೋ ಭಿ ಡಿಕ್ಲೇರ್ ಕರ್ತಾ ಹೈ ಜಾಯಿಂಟ್ ಸರ್ವೆ ಕರ್ಕೆ ಲಿಯೆ ಭಿ. ಇಂಡಿವಿಜುವಲ್ ಫಾರ್ಮರ್ ಕೆ ಜೈಸೆ ಆಪ್ ಲೋಗ್ ನೇ ಕಿಯಾ ಹೈ, ಆಪ್ಕೆ ಖೇತ್ ಮೇ ಆಯೇಂಗೆ, ಕಿತ್ನಾ ಹುವಾ ಹೈ ಲಾಸಸ್, ಪೂರೇ ಗ್ರಾಮ ಪಂಚಾಯತ್ ಕವರ್ ಹೋತಾ ಹೈ ಉಸ್ಮೇ. ತೀಸರಾ ಲೋಕಲೈಜ್ ಕಲಾಮಿಟಿ ಕರ್ಕೆ ಬೋಲ್ತೆ ಹೈ ಉಸ್ಕೋ, ಜೋ ಆಪ್ಕೆ ಗಾಂವ್ ಮೇ ನಜ್ದೀಕ್ ಯಹಾಂ ಪೇ ಹೀ ಲಾಸಸ್ ಬಾರಿಶ್ ಹುವಾ ಹೈ, ಔರ್ ಉಧರ್ ಜವಳಗೆರಾ ಮೇ ಬಾರಿಶ್ ಬಿಲ್ಕುಲ್ ನಹೀ ಹುವಾ ಹೈ. ಪ್ಯಾಡಿ ಕ್ರಾಪ್ ಇಸ್ಮೇ ಕವರ್ ನಹೀ ಹೋಗಾ, ಪ್ಯಾಡಿ ಕ್ರಾಪ್ ಸಿರ್ಫ್ ಫ್ಲಡ್ ಮೇ ಕವರ್ ಹೋಗಾ, ಔರ್ ಹೆವಿ ಲ್ಯಾಂಡ್ ಸ್ಲೈಡ್ जैसे ज्यादा बारिश होके खेत में से निकल के चला जाता है उसमें ही पैड़ी से पैड़ी क्रॉप उसमें कवर होगा। ज्यादा बारिश होने से पैड़ी क्रॉप को कुछ नहीं डैमेज होता है। सब फार्मर है तो फार्मर को पता है वो, क्योंकि वो पानी में ही आने वाला क्रॉप है। दो क्रॉप तीन क्रॉप आता है, एक है पैड़ी, दूसरा है शुगर केन और मेस्टा करके यहाँ पे नहीं डालते हैं, नॉर्थ इंडिया में डालते हैं। तो तीन ही क्रॉप ना पानी में ज्यादा होने की वजह से वो लोकलाइज में कवर नहीं होता है। आप लोग ये समझ लीजिए। फोर्थ वन, पोस्ट हार्वेस्ट लॉसेस करके बोलते हैं। पोस्ट हार्वेस्ट लॉसेस कभी कवर होगा? जब आप हार्वेस्टिंग करके फील्ड पे रखे हुए रहते हो उस टाइम पे बारिश आएगा, कुछ भी आएगा तो आपका क्रॉप डैमेज हो जाता है। अभी देखो लास्ट खरीफ में बारिश हुआ था, सब लोग ना क्रॉप कटिंग करके ही फील्ड पे रखे हुए थे, तो उस टाइम पे क्या हुआ था, बहुत डैमेज हुआ था लोगों का, फार्मर का बहुत डैमेज, क्रॉप बहुत डैमेज हुआ था। उस टाइम पे अगर आप इंटीमेशन देते हो 72 आवर्स के अंदर आप इंटीमेशन देना पड़ता है इंश्योरेंस कंपनी को, 72 आवर्स के अंदर आपको इंटीमेशन देना रहता है। उसके बाद नेक्स्ट प्रोसीजर जो रहेगा, इंश्योरेंस कंपनी वाले और गवर्नमेंट डिपार्टमेंट वाले साथ में आके कितना डैमेज हुआ है करके वो सर्वे करेंगे आपके खेत में आके। खेत में मतलब वो जहाँ पे आप लोग सुखाने के लिए रखते हो ना, वो सुखाने के लिए जहाँ पे रखते हो उसका आके सर्वे करेंगे कितना डैमेज हुआ है क्या है करके, तो उसके बेसिस पे आपको क्लेम मिलेगा। जैसे कि यहाँ पे 100 में से 10% आपका लॉस हुआ है तो 10% इसका आपको क्लेम देंगे, भर्ती करके आपको फार्मर के अकाउंट में डाला जाता है। ये चार स्टेज रहता है फार्मर का। तो उधर से नोटिफिकेशन आता है, यहाँ पे जाके आप सर्वे करो। सर्वे करने के लिए अकेला नहीं करेगा यहाँ पे सर्वे, इंश्योरेंस कंपनी वाले रहेंगे, एग्रीकल्चर वाले रहेंगे और यूनिवर्सिटी से भी आएंगे, क्यों हुआ है क्या हुआ है करके सब सही देखेंगे, देख के ही करेंगे। मिड टर्म एरोसिटी, जो सोइंग करने के बाद क्रॉप इतने स्टेज पे रहता है उस टाइम पे अगर ज्यादा बारिश हो गया, फ्लड आ गया तो निकल जाता है क्रॉप, तो उस टाइम पे भी सेम होता है, आके सर्वे होता है, उसका भी क्लेम आप लोग ले सकते हो। और फोर्थ वन जो है पोस्ट हार्वेस्ट लॉसेस, जब आप हार्वेस्टिंग करके सूखने के लिए धूप में रखे हो तो बारिश अचानक आ जाता है तो उसमें डैमेज होने का चांस रहता है। मुंगारू में देखे थे खरीफ में, ये हुआ था नवंबर मंथ में लास्ट, रायचूर में क्या इंटायर स्टेट में हुआ था ऐसा प्रॉब्लम। तो मैं यही कहना चाहता हूँ 2019 से लेके यहाँ रायचूर डिस्ट्रिक्ट में सबसे ज्यादा क्लेम बटा है सिन्नूर तालुके में ही, जो 2019 में बचा था खरीफ में 18,54,00,000 का अमाउंट यहाँ पे बांटा गया है। आप लोग किसी ने इंश्योरेंस नहीं करवाया उस टाइम पे, प्रिवेंटेड सोइंग लॉन्च हुआ था यहाँ पे, डिक्लेयर किया था उस टाइम पे 2019 में, सही टाइम पे पानी नहीं मिला था क्रॉप को, तो उस टाइम पे 25% तक क्लेम देने के लिए गवर्नमेंट ने डिक्लेयर किया था, तो फार्मर के अकाउंट में उसी टाइम पे पैसा भी मिल गया था। इंश्योरेंस करवाने के लिए आपका डॉक्यूमेंट्स क्या क्या लगेगा वो भी बता देता हूँ। आपका आधार कार्ड लगेगा, पानी और बैंक पासबुक और आरटीसी। आपके नाम पे खेत है तो भी कर सकते हो, अगर आप लीज कर रहे हो किसी का तो उस पे भी आप इंश्योरेंस करवा सकते हो। जैसे यहाँ पे सीएससी सेंटर हो गया, कॉमन सर्विस सेंटर हो गया, और बैंक में अगर आपका अकाउंट है तो बैंक में भी करवा सकते हो। आपके गांव में सीएससी सेंटर है तो इधर ही करवा लीजिए आप। ಇದೇ ಸಂದರ್ಭದಲ್ಲಿ ಸಾಮಾನ್ಯ ಸೇವಾ ಕೇಂದ್ರದ ಮುಖ್ಯಸ್ಥರಾದ ಶ್ರೀಯುತ ನಜೀಮ್ ಅವರುಗಳು ಸಹ ಈ ರೈತ ಬಾಂಧವರಿಗೆ ಈ ಪ್ರಧಾನಮಂತ್ರಿ ಬೆಳೆ ವಿಮಾ ಯೋಜನೆ ಕುರಿತು ಮಾಹಿತಿಯನ್ನು ನೀಡಿದರು. ಒಟ್ಟಿನಲ್ಲಿ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನ ಕಾರ್ಯಕ್ರಮವು ನಿನ್ನೆ ದಿನಾಂಕ 27/4/2022 ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 2 ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ಹಾಗೂ ರೈತ ಮಹಿಳೆಯರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದಾಗುವ ಪ್ರಯೋಜನಗಳು ಹಾಗೂ ಅನುಮಾನಗಳನ್ನು ಅಧಿಕಾರಿಗಳು ಹಾಗೂ ವಿಮಾ ಪ್ರತಿನಿಧಿಗಳು ಜೊತೆಗೆ ಸಾಮಾನ್ಯ ಗ್ರಾಹಕ ಸೇವಾ ಕೇಂದ್ರದ ಸಿಬ್ಬಂದಿಯವರಿಗೆ ಚರ್ಚಿಸಿ ಮಾಹಿತಿಯನ್ನು ಪಡೆದುಕೊಂಡರು. ರೈತ ಬಂಧುವರೇ, ಇದುವರೆಗೂ ನಿನ್ನೆ ದಿನಾಂಕ 27/4/2022 ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 2 ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ರೈತ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿ ಫಸಲ್ ವಿಮಾ ಪಾಠಶಾಲಾ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಭಾವಲತಿ, ನೆರವು ಅಮರೇಶ್ ಆಸಿಹಾಳ. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಪೇಟೆ ಧಾರಣೆ ಕೇಳೋಣ. हर जोखिम से निकल कर फसल आए सुरक्षित हो जाए, फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाएं, कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ವಾಣಿಜ್ಯ ಪ್ರಕಟಣೆ ಕೇಳಿದಿರಿ ರೈತ ಬಂಧುವರೇ. ಈಗ ಪೇಟೆ ಧಾರಣೆ ಕೇಳೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಎಪಿಎಂಸಿ ರಾಯಚೂರು ಕಡಲೆಕಾಳು ಜವಾರಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 4,119 ರೂಪಾಯಿಗಳಿಂದ ಗರಿಷ್ಠ 4,629 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 ಕ್ವಿಂಟಲ್ಗೆ 9,800 ರೂಪಾಯಿಗಳಿಂದ 12,500 ರೂಪಾಯಿಗಳು. ಅಲಸಂದೆ ಕೌಪಿಯಾ ಓಲ್ ತಳಿ 4,000 ರೂಪಾಯಿಗಳಿಂದ 5,266 ರೂಪಾಯಿಗಳು. ನೆಲಗಡಲೆ ಸೇಂಗಾ 4,038 ರೂಪಾಯಿಗಳಿಂದ 6,415 ರೂಪಾಯಿಗಳು. ಈರುಳ್ಳಿ 480 ರೂಪಾಯಿಗಳಿಂದ 1,095. ಭತ್ತ ದಪ್ಪ ಭತ್ತ 1,069 ರೂಪಾಯಿಗಳು. ಭತ್ತ ರಾಜಹಂಸ 1,279 ರೂಪಾಯಿಗಳು. ಭತ್ತ ಸೋನಮಸರಿ 1,711 ರೂಪಾಯಿಗಳಿಂದ 1,851 ರೂಪಾಯಿಗಳು. ಕುಸುಬೆ 5,111 ರೂಪಾಯಿಗಳಿಂದ 5,160 ರೂಪಾಯಿಗಳು. ಸೂರ್ಯಕಾಂತಿ 5,694 ರೂಪಾಯಿಗಳಿಂದ 6,005 ರೂಪಾಯಿಗಳು. ಕೆಂಪು ತೊಗರಿ 4,139 ರೂಪಾಯಿಗಳಿಂದ 6,077 ರೂಪಾಯಿಗಳು. ತೊಗರಿ ಬಿಳಿ ತೊಗರಿ 4,605 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆ. ಇನ್ನು ಮಾರುಕಟ್ಟೆ ಲಿಂಗಸೂರಿನ ಪೇಟೆಧಾರಣೆ. ಸಜ್ಜೆ 2,000 ರೂಪಾಯಿಗಳಿಂದ 2,380 ರೂಪಾಯಿಗಳು. ತೊಗರಿ 3,100 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಕಾವೇರಿ ಸೋನ 1,850 ರೂಪಾಯಿಗಳಿಂದ 1,904 ರೂಪಾಯಿಗಳು. ಭತ್ತ RNR ಹೊಸದು 1,930 ರೂಪಾಯಿಗಳಿಂದ 2,000 ರೂಪಾಯಿಗಳು. ಭತ್ತ ಹಳೆ ಸೋನಮಸರಿ 2,210 ರೂಪಾಯಿಗಳಿಂದ 2,680 ರೂಪಾಯಿಗಳು. ಇದುವರೆಗೆ ರಾಯಚೂರು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಬೇಸಿಗೆ ಬಿಸಿಲು ಹೆಚ್ಚಿರುವುದರಿಂದ ಹಾಗೂ ನೀರು ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಭೂಮಿಯನ್ನು ಉಳುಮೆ ಮತ್ತು ಕುಂಟೆ ಹಾಯಿಸುವುದರ ಮೂಲಕ ನೀರಿನ ಸಂರಕ್ಷಣೆ ಮಾಡಬಹುದು ಮತ್ತು ಸಾವಯವ ವಸ್ತುಗಳನ್ನು ಹೊದಿಕೆಯಾಗಿ ಹರಡುವುದರಿಂದ ನೀರಿನ ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು.